ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಪಾತ್ರ, ಈ ವಿಷಯವಾಗಿ ಉತ್ತರಿಸಿದವರು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ವಿದ್ಯಾನಂದ ಅವರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ರಾಜಲಕ್ಷ್ಮೀ ಜಿ, ಸುಧಾರಾಣಿ ಟಿ, ತಾಂತ್ರಿಕ ನೆರವು ಎಸ್ ಶ್ರೀನಿವಾಸಲು, ಜಿ ಮೋಹನ್ ರಾಜ್, ಎನ್ ಮುನಿರಾಜ್. ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ, ಇದೀಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 25,800 ರೂಪಾಯಿಗಳಿಂದ 26,300 ರೂಪಾಯಿ, ಅರೇಬಿಕಾ ಚೆರಿ 13,400 ರೂಪಾಯಿಯಿಂದ 15,000 ರೂಪಾಯಿ, ರೋಬೆಸ್ಟಾ ಪಾರ್ಚ್ಮೆಂಟ್ 15,500 ರೂಪಾಯಿಯಿಂದ 16,000 ರೂಪಾಯಿ, ರೋಬೆಸ್ಟಾ ಚೆರಿ 9,500 ರೂಪಾಯಿಗಳಿಂದ 10,250 ರೂಪಾಯಿಗಳು. ಇದು ಇಂದಿನ ಮಾರುಕಟ್ಟೆ ಧಾರಣೆ. ಇದೀಗ ನಿಧನ ಸುದ್ದಿ. ಮೈತಾಡಿ ಗ್ರಾಮದ ಬಿಲ್ಲವರ ಸುಬ್ಬಪ್ಪು ಅವರು ಇಂದು ಸಂಜೆ ನಿಧನರಾದರು. 87 ವರ್ಷ ಪ್ರಾಯದ ಸುಬ್ಬಪ್ಪು ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಸುಂಟಿಕೊಪ್ಪ 1ನೇ ವಿಭಾಗದ ನಿವಾಸಿ ಮುತ್ತುಕೃಷ್ಣ ಆಚಾರಿ ಅವರು ಇಂದು ಬೆಳಗ್ಗೆ ನಿಧನರಾದರು. 76 ವರ್ಷ ಪ್ರಾಯದ ಮುತ್ತುಕೃಷ್ಣ ಆಚಾರಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11 ಗಂಟೆಯ ನಂತರ ಸುಂಟಿಕೊಪ್ಪದ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ, ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪಿ. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಕೊಡವ ಭಾಷೆನ ಭಾರತ ಸಂವಿಧಾನದ 8ನೇ ಪರಿಚ್ಛೇದ ಇಲ್ಲಿ ಸೇರ್ಪಡೆ ಮಾಡಕ್ಕಿದ್ದ ಬಗಿಲಿ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಮಾಹಿತಿ ಒದಗಿಸುವ ಹಂಗೆ ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರರು ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಎಎಸ್ ಪೊನ್ನಣ್ಣ, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಾಕ್ಟರ್ ಮಂತರ್ಗೌಡ ಅವರ ಉಪಸ್ಥಿತಿಯಲ್ಲಿ ಜನವರಿ 5ರಂದು ಹೊತ್ತಾರೆ 10 ಗಂಟೆಗೆ ವಿರಾಜಪೇಟೆನ ಕೊಡವ ಸಮಾಜದಲ್ಲಿ ಸಭೆ ನಡೆದಿದೆ. ಈ ಸಭೆಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿ ಹಾಡುವೆತ್ತ ಕೊಡವ ಅಕಾಡೆಮಿನ ರಿಜಿಸ್ಟರ್ ಚಿನ್ನಸ್ವಾಮಿ ಅವು ಕೇಳಿಕೊಂಡಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ 2025ನೇ ಅರೆಭಾಷೆ ಕತೆ ಮತ್ತು ಲಲಿತ ಪ್ರಬಂಧ ಪೈಪೋಟಿ ಆಯೋಜನೆ ಮಾಡಿದ್ದು, ಈ ಪೈಪೋಟಿಲಿ ಇನಾಮನ ಪಡ್ಕೊಂಡಿದ್ದು ಅರೆಭಾಷೆ ಕಥಾ ಪೈಪೋಟಿಲಿ ಬೈತಡ್ಕ ಜಾನಕಿ ಬೆಳ್ಳಿಯಪ್ಪನವು ಶುರುವಿನ ಇನಾಮು, ಕಾಲೆರಮ್ಮನ ಅಶೋಕ್ ಅವು 2ನೇ ಇನಾಮು, ಹಂಗೆ 2ನೇ ಇನಾಮ್ನ ಓಂ ಶ್ರೀ ದಯಾನಂದ ಅವು, 3ನೇ ಇನಾಮ್ನ ಎಡಿಕೇರಿ ವಿಶ್ವನಾಥ ಅವು ಪಡೆದಳೋತ ಗೊತ್ತಾಗುಟ್ಟು. ಹಂಗೆ ಅರೆಭಾಷೆ ಲಲಿತ ಪ್ರಬಂಧ ಪೈಪೋಟಿಲಿ ಶುರುವಿನ ಬಹುಮಾನ ಸಂಗೀತ ರವಿರಾಜ್ರವರ ಭಾಸನ ಪುರಾಣ, ಲೋಹಿತಾಶ್ವ ಕೊಯಿಂಗಾಜೆ 2ನೇ ಇನಾಮ್, ಕುಂಭಗೌಡನ ರಂಜಿತ್ ಅವು 3ನೇ ಇನಾಮ್, ಹಂಗೆ ಕುಕ್ನೂರು ರೇಷ್ಮಾ ಮನೋಜ್ ಅವು 3ನೇ ಇನಾಮ್ನ ಪಡೆದಳೋತ ಅಕಾಡೆಮಿನ ರಿಜಿಸ್ಟರ್ ಅವು ತಿಳಿಸಿಯೋಳು. 33 ಬಾರ್ 11 ಕೆವಿ ಮೂರ್ನಾಡು ವಿದ್ಯುತ್ ಹಂಚುವ ಉಪಕೇಂದ್ರದ ಹೊರ ಹೋವ F1 ಪಾರಾಣೆ ಫೀಡರ್ಲಿ ರಿಪೇರಿ ಕೆಲಸ ಇರದರಿಂದ ನಾಳೆ ಹೊತ್ತಾರೆ 9 ಗಂಟೆಯಿಂದ ಹಿಂಬೊತ್ತು 5 ಗಂಟೆಗೆ ಮುಟ್ಟ ಬಲ್ಮುರಿ ಪಾರಾಣೆ ಬಾವಲಿ ಕೈಕಾಡು ಕಿರಂದಾಡು ಎಡಪಾಲ ಕಡಂಗ ಕರಡ ಚೆಯ್ಯಂಡಾನೆ ಚೇಲವಾರ ಮರಂದೋಡ ಕೊಕ್ಕೇರಿ ಸುತ್ತಮುತ್ತ ವಿದ್ಯುತ್ ಇರ್ದುಳೆ. ಸಾರ್ವಜನಿಕರು ಸಹಕರಿಸುವ ಹಂಗೆ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಕಡೆಯಿಂದ 2026ರ ಜನವರಿ 1ರಿಂದ ಶುರು ಆದ ಡಿಪ್ಲೊಮೋ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ತರಬೇತಿಗೆ ಅರ್ಜಿನ ಕರೆದೊಳು. ಅರ್ಜಿ ಹಾಕಿಕೆ ಜನವರಿ 15 ಕಡೆಯ ದಿನ ಆಗುಟ್ಟು. ಜಾಸ್ತಿ ಮಾಹಿತಿ ಬೇಕಾರೆ 9902189872ನ ಸಂಪರ್ಕಿಸುವ ಹಂಗೆ KICM ಪ್ರಾಂಶುಪಾಲರು